ಅವಾಗ ಏನೇನೆಲ್ಲ ನೀವು ಕೃಷಿ ಕೆಲಸಗಳನ್ನ ಅವರು ಮಾಡೋದನ್ನ ನೋಡಿದ್ರೆ ನೋಡಿ ಕಲ್ತಿದ್ರೆ? ಸರ್, ಅವರು ಫಸ್ಟ್ ಆಫ್ ಆಲ್ ಕಬ್ಬು ಒಂದೇ ಸರ್ ಅವ್ರು ಬೆಳೀತಿದ್ದು. ಅವಾಗ ನನಗೆ ಗೊತ್ತಾದ ಮಟ್ಟಿಗೆ ಕಬ್ಬು ಒಂದು ಮತ್ತೆ ಸೂರ್ಯಕಾಂತಿ ಮುಸ್ಕಿನ ಜೋಳ ಇಷ್ಟೇ ನನಗೆ ಗೊತ್ತಿದ್ದು. ನಾನು ಬಂದ ಮೇಲೆ ನೀರು ಡೌನ್ ಆದ್ಮೇಲೆ ತರಕಾರಿ ಗಿಡನು, ಟೊಮೊಟೊ, ಹೀರೆ, ಬದನೆ, ಮಾಮೂಲಿ ತರಕಾರಿ ವೆಜಿಟೇಬಲ್ ಏನೈತೆ ಆಗ್ಲ ಎಲ್ಲಾನು ಪ್ರತಿಯೊಂದು ಬೆಳೀತಿದ್ದೀನಿ ಸರ್. ನೀರು ಡೌನ್ ಅಂದ್ರೆ ಏನು, ಪಂಪ್ ಸೆಟ್ ಅಲ್ಲಿ ನೀರು ಡೌನ್ ಆಯ್ತಾ? ಪಂಪ್ ಸೆಟ್ ಅಲ್ಲಿ ನೀರು ಡೌನ್ ಆದ್ಮೇಲೆ ಕಬ್ಬು ಫಸ್ಟ್ ಕಬ್ಬು ಬೆಳೀತಿದ್ರು, ನೀರು ಡೌನ್ ಆದ್ಮೇಲೆ ತರಕಾರಿಗೆ ಬಂದು. ಎಷ್ಟು ಪಂಪ್ ಸೆಟ್ ಬಾವಿಗಳಿದಾವೆ ನಿಮ್ಮಲ್ಲಿ? ಎರಡೈತೆ ಸರ್. ನೀವು ಬಂದ ಮೇಲೆ ಕೊಳವೆ ಬಾವಿ ತೆಗೆಸಿದ್ದ ಅಥವಾ ಮುಂಚಿಂದೇನು ಇತ್ತ? ಮುಂಚೆಯಿಂದ ಇತ್ತು, ಕಬ್ಬು ಬೆಳೀತಿದ್ರು ಅವಾಗ. ಎಷ್ಟು ವರ್ಷದಿಂದ ಇತ್ತು? ಸುಮಾರು ಒಂದು 15 ವರ್ಷದಿಂದ ಕಬ್ಬು ಬೆಳೀತಿದ್ದಾರೆ ನಮ್ಮ ತಂದೆಯವರು. ಮತ್ತೇನು ಬೆಳೀತಾ ಇದ್ರು? ಅದೇ ಸೂರ್ಯಕಾಂತಿ ಸರ್, ಮುಸ್ಕಿನ ಜೋಳ ಅಷ್ಟೇ. ಎರಡೇ ಬೆಳೀತಿದ್ದು, ತರಕಾರಿಗೇನು ಹೋಗ್ತಿದ್ದಿಲ್ಲ ಅವರು. ಎಲ್ಲೇ ಒಂದ್ ಎರಡು ಎಕರೆ ಕಬ್ಬು ಹಾಕತ್ತಿರೋ, ಇನ್ನೊಂದೂವರೆ ಎಕರೆಗೆ ಸೂರ್ಯಕಾಂತಿನ ಇಲ್ಲ ಮುಸ್ಕಿನ ಜೋಳನ ಹಾಕತ್ತಿದ್ರು. ನಿಮ್ಗೆ ಯಾಕೆ ಈ ತರಕಾರಿ ಬೆಳೆ ಕಡೆ ಮಾಡಬೇಕು ಬೆಳೆನ ಅಂತ ಅನಿಸ್ತು? ನೀರು ಡೌನ್ ಆದ್ಮೇಲೆ ಕಬ್ಬಿಗೆ ನೀರು ಎಚ್ಚೆತ್ತಬೇಕಲ್ಲ ಸರ್, ಅದರಿಂದ ತರಕಾರಿಗೆ ಬಂದು ಸರ್. ಆಮೇಲೆ ಮೊದಲು ಐ ನೀರಿತ್ತು, ಯಾವಾಗಲೂ ಇಂದ ನೀರು ಚೆನ್ನಾಗಿ ಬೀಳ್ತಿತ್ತು, ಐ ನೀರಿತ್ತು. ಇವಾಗ ಇದು ಬತ್ತಲ್ಲ, ಡ್ರಿಪ್ ಬತ್ತಲ್ಲ, ಡ್ರಿಪ್ನಿಂದ ಎಲ್ಲಕ್ಕೂ ಸಾಲಲ್ಲ ಅಂದ್ಬಿಟ್ಟು ಏನು ಮಾಡಿದ್ನು, ನೀರು ಡೌನ್ ಆದ್ಮೇಲೆ ತರಕಾರಿಗೆ ಬಂದು ಸರ್. ತರಕಾರಿಗೂ ನೀರು ಬೇಕೇ ಬೇಕಲ್ವಾ? ತರಕಾರಿಗಾದ್ರೆ 1 hour ತಿರಿಬೇಕು, ಕಬ್ಬಿಗಾದ್ರೆ ಸುಮಾರು ಒಂದು ಪ್ಲೇಸ್ ಇಲ್ಲ, ಒಂದು 4 hours ಟೈಮ್ 5 hours ಮೇಲೆ ಓಡಬೇಕು. ತರಕಾರಿಗೆ ಹಂಗಿಲ್ಲ, ಇದಕ್ಕೊಂದು ಗಂಟೆ ಟೈಮು ಅದಕ್ಕೊಂದು ಗಂಟೆ ಟೈಮು ತಿರುಗಿಕೊಂಡು ಮೇಂಟೈನ್ ಮಾಡ್ಬೋದು. ಮತ್ತೆ ಇವಾಗ ಕಬ್ಬನ್ನು ಕೂಡ ಬೆಳೀತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ನೀರು ಸಾಕಾಗುತ್ತಾ? ಇವಾಗ ನೀರು ಸಾಕಾಗುತ್ತೆ ಸರ್, ಎರಡು ಓಡ್ತಾವೆ, ಇವಾಗ ಚೆನ್ನಾಗಿ ಓಡ್ತದೆ ನೀರು. ಇವಾಗ ಸಾಕಾಯ್ತು, ಅಕ್ಕಪಕ್ಕದಲ್ಲಿ ಕೆರೆಗಳೈತೆ, ಇವಾಗ ವರ್ಕೌಟ್ ಐತೆ ಸರ್. ಇವಾಗ ಅಂದ್ರೆ ಅಂತರ್ಜಲ ಹೆಚ್ಚಿದೆ, ಕೆರೆ ಕಟ್ಟೆಗಳು ಎಲ್ಲ ಐತೆಲ್ಲ ಸುತ್ತಮುತ್ತ, ಅದರಿಂದ ನೀರು ಇವಾಗ ಚೆನ್ನಾಗಿ ಓಡ್ತಾ ಇದ್ದಾವೆ ಸರ್. ಅಂದ್ರೆ ನಿಮ್ಮ ಒಂದು ಕೊಳವೆ ಬಾವಿ ಏನಿದೆಯಲ್ಲ ಬೋರ್ವೆಲ್, ಇದಕ್ಕೆ ಅಂತರ್ಜಲ ಹೆಚ್ಚಿಸಬೇಕು ಅಂತ ನೀವು ಇದಕ್ಕೆ ಮರುಪೂರ್ಣ ಆ ಥರದ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಲ್ವಾ? ಇಲ್ಲ, ಏನು ಮಾಡಿಲ್ಲ ಸರ್, ಅಕ್ಕಪಕ್ಕದಲ್ಲಿ ಐತೆ ಅಷ್ಟೇ. ಮತ್ತೆ ಕೆಳಗಡೆ ಓಡ ಹೋಗೈತೆ ನೀರಿಂದು, ನೀರು ಚರಂಡಿ ಅದು ಹೊರಡ ಹೋಗೈತೆ, ಅಲ್ಲಿ ನೀರು ನಿಂತ್ಕತ್ತೆ, ಮಳೆ ಗಿಳೆ ಊದ್ರೆ ಎಲ್ಲ ಒಂದು ಸ್ಟಾಕ್ ಆಗುತ್ತೆ ನೀರು. ಅದು ಕೃಷಿ ಹೊಂಡ ತರ ಇದೆ? ಹಾ, ಕೃಷಿ ಹೊಂಡ ತರನೇ ಇದೆ ಸರ್ ಕೆಳಗಡೆ. ಮತ್ತೆ ಹೇಳಿ, ನಿಮ್ಗೆ 1.5 acre ಪ್ರದೇಶದಲ್ಲಿ ಏನೇನೆಲ್ಲ ಇದೆ ಅಂತ? 1 acre ಕಬ್ಬು ಐತೆ, 1 acre ಪಪ್ಪಾಯ ಐತೆ, ಅದು ಬಿಟ್ರೆ ಇವಾಗ ಟೊಮಾಟೊ ಹಾಕಿದೀನಿ. ಎಷ್ಟಕ್ಕೆ ಹಾಕಿದ್ರಿ ಟೊಮಾಟೊ? ಟೊಮಾಟೊ 1 acre ಹಾಕಿದೀನಿ ಸರ್. ಈ ಪಪ್ಪಾಯ ಅಂದ್ರೆ ಈ ಪರಂಗಿ ಬೆಳೆಯನ್ನ ಬೆಳಿಬೇಕು ಅಂತ ನಿಮ್ಗೆ ಎಲ್ಲಿ ನೋಡಿದ್ರಿ, ಮತ್ತೆ ಯಾಕೆ ಇದನ್ನ ಹಾಕ್ಬೇಕು ಅಂತ ಅನಿಸ್ತು? ಫಸ್ಟ್ ಆಫ್ ಆಲ್ ಪಕ್ಕದ ಜಮೀನಲ್ಲೇ ಒಬ್ರು ಬೆಳೆದ್ರು, 60 acres ಬೆಳೆದಿರು, ಅದು ಚೆನ್ನಾಗಿ ಇಳುವರಿ ಬತ್ತು ಸರ್. ಅದರಿಂದ ಇಲ್ಲೇ ಬಂದು ಕಟಿಂಗ್ ಆಗ್ತಿತ್ತು, ಅದು ಕಟಿಂಗ್ ಯಾರೋ ಪಕ್ಕದ ಇವರೊಳಿ ಕಟಿಂಗ್ ಮಾಡಿಸ್ತಾ ಇದ್ರು, ಅದರಿಂದ ನಾವು ಹಾಕ್ಬೇಕು ಅಂದ್ಬಿಟ್ಟು ಹಾಕಿದ್ದೀವಿ ಸರ್. ಇವಾಗ ಒಂದು 800 gida ಹಾಕಿದ್ದೀವಿ 1 acre ಪಪ್ಪಾಯ, ಇನ್ನೊಂದು 1 ಬೇಕು ಸರ್ ಕಟಿಂಗ್ ಆಗ್ಬೇಕಾದ್ರೆ. 800 gida 1 acre ಹಾಕಿದ್ದೀರಿ, ಏನು ಅಂತರದಲ್ಲಿ ಹಾಕಿದ್ದೀರಿ ಕುಮಾರ್? 8x8 ಹಾಕಿದ್ದೀವಿ ಸರ್. 8x8 8x ಆಗಲಿ? ಹಾಂ, ಆಗಲಿ 8x8 ಆಗಲಿ. ಪ್ರತಿ ಗಿಡಕ್ಕೆ 8x8 8x8 ಉದ್ದ ಮತ್ತೆ ಅಗಲ ಎಲ್ಲ ಸೇಮ್ ಸರ್, ಅಡ್ಡ ಸಾಲು ಉದ್ದ ಸಾಲು ಉದ್ದ ಸರ್, 8x8. ಹೇಳಿ, ಪಪ್ಪಾಯ ಗಿಡವನ್ನ ನೆಡಬೇಕು ಅಂತ ಅಂದಾಗ ಅದಕ್ಕೆ ಏನೇನು ಕ್ರಮಗಳನ್ನ ನೀವು ಉಳುಮೆಯಿಂದ ಅದು ನಾಟಿವರೆಗೆ ಏನೇನು ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ಸರ್? ಫಸ್ಟ್ ಆಫ್ ಆಲ್ ಅದು ಉಳಿಸಿ ಉಳುಮೆ ಮಾಡಿ ಪುನಃ ನೆಕ್ಸ್ಟ್ ಅದು ಗುಂಡಿ ತೆಗಿಸ್ತೀನಿ ಸರ್. 2x2 ಗುಂಡಿ ತೆಗಿಸಿ ಅದಕ್ಕೆ ದನದ ಕೊಟ್ಟಿಗೆ ಗೊಬ್ಬರ ಇದಾಕಿ ಆಮೇಲೆ ಬೇವಿನ ಹಿಂಡಿ ಅವನ್ನೆಲ್ಲ ಹಾಕಿ ಆಮೇಲೆ ಪೈರು ಕುಂಡಿಸ್ತು ಸರ್. ಎಲ್ಲಿಂದ ತಂದ್ರಿ ಪೈರೆಲ್ಲ? ಪೈರು ನಮ್ಮ ಬಾವರೇ ನರ್ಸರಿ ಮಾಡಿದ್ದಾರೆ ಸರ್, ಅಲ್ಲಿಂದ ಬೀಜ ತಕೊಂಡು ಪೈರು ಮಾಡಿಕೊಟ್ರು, ಪೈರು ಮಾಡಿದ್ಮೇಲೆ ಅಲ್ಲೇ ಹಾಕೋಣ ಸರ್. ಹೇಳಿ, ಈಗ ನಾಟಿ ಮಾಡೋ ವಿಧಾನ ಅಂದ್ರೆ 2x2 ಗುಂಡಿ ಹೊಡೆದ್ರೆ? 2x2 2x2 ಗುಂಡಿ ಹೊಡೆದು, ಹೊಡೆದ್ಬಿಟ್ಟು ಮತ್ತೆ ಕೊಡಗೆ ಗೊಬ್ಬರ ಹಾಕೊಂಡು, ಕೊಡಗೆ ಗೊಬ್ಬರ ಹಾಕ್ಬಿಟ್ಟು ಅದೇ ಸೈಡ್ಗೆ ತಳ್ಳಿಬಿಟ್ಟು ಫಸ್ಟ್ ಪೈರು ತಕೊಂಡು ಹಾಕೊಂಡು ಸರ್. ಆಮೇಲೆ ಪುಣೆಚಿಗೆ ಸ್ವಸ್ವಲ್ಪ ಗೊಬ್ಬರ ಹಾಕೋದು, ಮಣ್ಣು ಮುಚ್ಚೋದು, ಗೊಬ್ಬರ ಹಾಕೋದು, ಮಣ್ಣು ಮುಚ್ಚೋದು, ಆ ರೀತಿ ಗುಂಡಿ ಮುಚ್ತಾ ಇದ್ದೀನಿ ಸರ್. ನೀರು ನಿರ್ವಹಣೆ ಹೇಳಿ, ಅದಕ್ಕೆ ಹೇಗೆ ನೀರು ಕೊಟ್ರಿ? ನೀರು ಮಾಮೂಲಿ 1 hour ತಿರುತ್ತೀನೋ ಅಷ್ಟೇ ಸರ್. ಅದು ಏನು ಡ್ರಿಪ್ ಹಾಕ್ಸಿದ್ರೆ? ಹಾಂ, ಡ್ರಿಪ್ಪು ಎಲ್ಲ ಡ್ರಿಪ್ಪೇ ಸರ್. ಇವಾಗ 1.5 acre ಡಿಪ್ಪೆ, ಬಟ್ ಒಂದೊಂದು ಗಂಟೆ ಟೈಮ್ ತಿರುಗತ್ತೀನಿ ಎಲ್ಲಕ್ಕೂ ಅಷ್ಟೇ ಸರ್. ಅದರಿಂದ ನೀರೇನು ಪ್ರತಿ ಸರಿ ನೋಡುವಂತ ಅವಶ್ಯಕತೆ ಬರಲ್ಲ? ಏನಿಲ್ಲ ಸರ್, ಒಂದು ಗಂಟೆ ಟೈಮ್ ತಿರುಗಿಕೊಳ್ಳೋದು ಎಲ್ಲ ಪ್ರತಿಯೊಂದಕ್ಕೂ. ಒಂದೊಂದು ಗಂಟೆ ಟೈಮ್ ತರಕಾರಿ ಅಲ್ವ ಇವಾಗ ಜಾಸ್ತಿ, ಅದರಿಂದ ಒಂದೊಂದು ಗಂಟೆ ತಿರುಗತ್ತೀನಿ ಸರ್ ಎಲ್ಲಕ್ಕೂ. ನಂತರ ಸ್ವಲ್ಪ ಬೆಳೀತಾ ಇರಬೇಕಾದ್ರೆ ಜೊತೆನಲ್ಲಿ ಕಳೆನೂ ಬೆಳೆಯುತ್ತೆ, ಅದನ್ನ ತೆಗಿಬೇಕಂದ್ರೆ ಏನ್ ಮಾಡ್ತಾರೆ? ಮಾಮೂಲಿ ಆಳುಗಳು ಕೊಟ್ಟೆ ತೆಗಿಸ್ತೀನಿ ಸರ್. ಟಿಲ್ಲರ್ ಗಿಲ್ಲರ್ ಏನು ಹೊಡಿಸಲ್ಲ, ಅದಕ್ಕೋಸ್ಕರ ಕೆಮಿಕಲ್ ಏನು ಹೊಡೆಯಲ್ಲ. ಇಡೀ ಅಷ್ಟು ಪ್ರದೇಶಕ್ಕೆ ಆಳುಗಳ ಕೈಯಲ್ಲಿ ಕಳೆ ಕೀಳಿಸ್ಬೇಕು ಅಂದ್ರೆ ತುಂಬಾ ಸಮಯ ವ್ಯರ್ಥ ಆಗ್ತದೆ, ಮತ್ತೆ ಟಿಲ್ಲರ್ ಆದ್ರೂ ತುಂಬಾ ಸುಲಭ ಅಲ್ವಾ? ಟಿಲ್ಲರ್ ಆದ್ರೂ ಸುಲಭ, ಅದು ಪಟ್ ಪಟ್ ಐತೆ ಸರ್. ಅದು ಪಟ್ ಪಟ್ ಐತೆ ಒಂದು, ಎರಡನೇದಾಗಿ ಆಳುಗಳು ಸಿಗಲ್ಲ ನಮ್ ಸೈಡು, ಅದರಿಂದ ಇದು ಆಳುಗಳು ಸಿಗಲ್ಲ ಅಂತೀರಿ, ಮತ್ತೆ ಆಳು ಕೈದೆ ಮಾಡಿಸ್ತೀನಿ ಅಂತ ಇದಿರಲ್ಲ? ಅಲ್ಲ, ಆದಷ್ಟು ನಾವು ಮಾಡ್ತೀವಲ್ಲ ಸರ್. ನಾವು 3-4 ಸಿಟ್ ಇದೀವಿ, ನಮ್ ತಂದೆ ತಾಯಿ ನಾವು 3 ಸಿಟ್ ಇದೀವಿ, ಯಾವಾಗ್ಲೂ ಜಮೀನಲ್ಲೇ ಇರ್ತೀವಲ್ಲ, ನಾವು ಆದಷ್ಟು ಕೇಳ್ತಾ ಇರ್ತೀವಿ ಡೈಲಿ. ಬೇಕೊಂದೊಂದು 2 hours ಕರ್ಕೊಂಡು ಕೇಳ್ಕೊತೀವಿ ಸರ್, ಅದು ಹಸುಗಳಿಗೆ ಎಲ್ಲಕ್ಕೂ ಆಗುತ್ತೆ. ತಂದೆ ತಾಯಿಗಳು ನಿಮ್ಮ ಕುಟುಂಬದ ಬಗ್ಗೆ ಸ್ವಲ್ಪ ಹೇಳಿ, ಎಷ್ಟು ಜನ ಇದ್ದೀರಿ ನಿಮ್ಮ ಕುಟುಂಬದಲ್ಲಿ, ಯಾರ್ಯಾರೆಲ್ಲ ನಿಮ್ಗೆ ಈ ಕೃಷಿ ಕೆಲಸದಲ್ಲಿ ಪಾಲ್ಗೊಳ್ತಾರೆ ಅಂತ? ನಮ್ಮ ತಂದೆ ತಾಯಿ ನಾನು ಸರ್, ಮೂರೇ ಸೀಟು. ಮೂರೇ ಜನ ಸರ್. ಮೂರು ಜನ ನೀವು ಕೃಷಿ ಕೆಲಸದಲ್ಲಿ ನಿರತರಾಗಿದ್ದೀರಿ? ಹೌದು, ಮೂರು ಸೀಟು ಕೃಷಿ ಇದರಲ್ಲೇ ಇರ್ತೀನಿ ಸರ್. ಬೆಳಿಗ್ಗೆ ಹೋದ ಸಾಯಂಕಾಲ ಗಂಟ ಅಲ್ಲೇ ಇರ್ತೀನಿ ಜಮೀನಲ್ಲಿ. ನಿಮಗೆ ತುಂಬಾ ಕೆಲಸ ಜಾಸ್ತಿ ಅಂದಾಗ ಹೊರಗಡೆಯಿಂದ ಆಳುಗಳು ಕರ್ಕೋತೀರಾ? ಹೌದು ಸರ್, ಹೊರಗಡೆಯಿಂದ ಒಂದು 4-5 ಆಳು ಎಷ್ಟು ಬೇಕೋ ನಮ್ಗೆ ಎಷ್ಟು ಸಾಧ್ಯವಾಯ್ತು ಅಷ್ಟು ಕರ್ಕೋತೀನಿ ಸರ್. ಮತ್ತೆ ಈ ಪಪ್ಪಾಯ ಇನ್ನೂ ಬೆಳೆ ಬಂದಿಲ್ಲ, ಬೆಳೆ ಬಂದಿದ್ರೆ ನಿಮಗೆ ಮಾರುಕಟ್ಟೆ ಹೇಗೆ ಅಂತ ಕೇಳ್ಬೋದಾಗಿತ್ತು, ಮತ್ತೆ ಅದರ ಇಳುವರಿ ಹೇಗೆ ಅಂತ ಕೇಳ್ಬೋದಾಗಿತ್ತು. ಒಳ್ಳೆ ಇಳುವರಿ ಬರಲಿ ಅಂತ. ಚೆನ್ನಾಗೈತೆ ಸರ್, ಇಳುವರಿ ನೋಡೋ ಮಟ್ಟಕ್ಕೆ ಚೆನ್ನಾಗೈತೆ. ರೇಟ್ ಏನು, ಮಾರ್ಕೆಟಿಂಗ್ ಏನು ಅಂತ ಇನ್ನೂ ಗೊತ್ತಿಲ್ಲ. ಕಾಯಿ ಕಚ್ಚಿದಾವ? ಕಾಯಿ ಚೆನ್ನಾಗಿ ಕಚ್ಚೈತೆ ಸರ್. ಇರಲಿ, ಒಳ್ಳೆ ಇಳುವರಿ ಬಂದು ಒಳ್ಳೆ ಆದಾಯ ಮಾಡಲಿ. ಕಬ್ಬನ ಕೃಷಿನ ಸುಮಾರು 15 ವರ್ಷದ ಹಿಂದಿಂದನೂ ಮಾಡ್ತಾ ಇದ್ರು ನಿಮ್ಮ ತಂದೆಯವರು. ನೀವು ಕೃಷಿ ಇಳಿದ್ಮೇಲೂ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಕಬ್ಬಿನ ಕೃಷಿಯಲ್ಲಿ ನೀವು ಏನು ವಿಶೇಷವಾದ ವಿಧಾನವನ್ನು ಕಂಡುಕೊಂಡಿದ್ದೀರಾ, ಅಥವಾ ನಿಮ್ಮ ನೀವು ಮಾಡ್ತಕ್ಕಂಥ ಕೃಷಿ ವಿಧಾನವನ್ನು ಸ್ವಲ್ಪ ಹೇಳಿ? ಅದು ಮೂರಡಿ ಸಾಲ ಹೊಡೆದಿತ್ತೀವಿ. ಮಾಮೂಲಿ ಕಬ್ಬ ಹಂಗೆ ನಾಟಿ ಮಾಡಿರ್ತೀವಿ. ಎಲ್ಲ ಪ್ರತಿಯೊಂದು ಸಾಲಗೈತೆ. ಇವಾಗ ಏನಾಗೈತೆ ಅಂದರೆ 4 ಅಡಿ ಹೊಡಿಬೇಕು, 5 ಅಡಿ ಹೊಡಿಬೇಕು ಅಂತಾರೆ. ಅದು ಇಳುವರಿ ಚೆನ್ನಾಗಿ ಬತ್ತ, 5 ಅಡಿ ಹೊಡೆದ್ರು ಇಳುವರಿ ಚೆನ್ನಾಗಿ ಬತ್ತ, 4 ಅಡಿ ಹೊಡೆದ್ರು ಚೆನ್ನಾಗಿ ಬತ್ತ ಅಂತ ಹೇಳ್ತಾ ಇದ್ದಾರೆ. ಏನಂದ್ರೆ ನಾವು 3 ಅಡಿ ಹೊಡೆದಿದ್ದೀವಿ, ಪ್ರತಿಯೊಂದು ಬಾಳುವಲ್ಲಿ 2 ಅಡಿ ಇಟ್ಟಿದ್ದೀವಿ. ಆರಲ್ಲ ತ್ಯಾವ ಆರಲ್ಲ ಸರ್, ಅದರಿಂದ ಚೆನ್ನಾಗಿ ಬತ್ತ ಅಂತ ಅನ್ಕೊಂಡಿದ್ದೀವಿ ನೋಡ. ಅಲ್ಲ, ನಿಮಗೆ ಈ ಹಿಂದೆ ಮಾಡಿರೋ ಕಬ್ಬಿನ ಕೃಷಿ ಮಾಡಿದಿರಲ್ಲ, ಅದು ಅವಾಗ ಆಯ ನೀರು ಸರ್. ಅವಾಗ ಅದು ಪ್ರತಿ 3 ಅಡಿ ಅವಾಗಲೂ ಹೊಡಿತಿದ್ದು, ಬಟ್ ಆಯ ನೀರು ಅವಾಗ ನಿಂತ್ಕೊಂಡು ಹಾಯಿಸ್ತಿರೋ. ಇವಾಗ ಡ್ರಿಪ್ ಅಲ್ಲೂ ಎಲ್ಲವಿ, ನೀರು ಕಡಿಮೆ ಇದ್ದರೆ ಇವಾಗ ಡ್ರಿಪ್ಪು, ಬಟ್ ಆಯದಿಂದ 3 ಅಡಿನೆ ಮಾಡಿದ್ದೀವಿ. ಬರೀ ಏನಂದ್ರೆ ತ್ಯಾವ ಆರಲ್ಲ ಅಂತ ಇದು ಮಾಡಿದ್ದೀವಿ ಸರ್. ಅದು ಎಷ್ಟನೇ ಕೂಳೆ ಇದು? ಇದು ಇವಾಗ 1st ಬೆಳೆ, ಬಟ್ ಮೂರ್ಟ ಬೆಳೆ ಬೆಳಿಬೋದು ಸರ್. ಹಿಂದೆ ಬೆಳೆದಿರೋದೆಲ್ಲ ಎಷ್ಟು ಕೂಳೆ ಬೆಳೆದಿದೆ? 4 ಸರ್, 4 ಬೆಳೆ ಬೆಳೆದೈತೆ. ಏನು ಸರಾಸರಿ 1 ಎಕರೆಗೆ ಎಷ್ಟು ಟನ್ ಬರ್ತಾ ಇತ್ತು ಬೆಳೆ? ಬರೀ 80-90 ಟನ್ ಬರ್ತಿದ್ವಿ ಸರ್. ಫಸ್ಟ್ ಆದಾಯ ಅಂದ್ರೆ ಹೊಸ ಖರ್ಚು ಜಾಸ್ತಿ ಇರುತ್ತೆ ಸರ್. ಸೆಕೆಂಡ್ನದ್ಕೇನು ಇರಲ್ಲ, ಮೂರನೇದ್ಕೇನು, 4th ಇರಲ್ಲ. ಅದೇ ಕುಳೆ ಆಯ್ತಾ ಆಯ್ತಾ ಸ್ವಲ್ಪ ಇಳುವರಿನೂ ಕಡಿಮೆ ಆಗುತ್ತೆ. ಒಂದೊಂದು 10 ಟನ್ ಕಡಿಮೆ ಆಗುತ್ತೆ ಸರ್. ಬೆಳೆ ಆದ್ಮೇಲೆ ಈ ತರಗೆಲ್ಲ ಇರ್ತದಲ್ಲ, ಅದನ್ನೆಲ್ಲ ಹೇಗೆ ಸದುಪಯೋಗ ಪಡಿಸ್ಕೊಳ್ತಾ ಇದ್ರಿ? ಅದನ್ನೆಲ್ಲ ಗೋರಿ ಒಂದ ಗುಂಡಿ ಮಾಡಿ ಇದ್ ಮಾಡ ಕಾಂಪೋಸ್ಟ್ ಮಾಡ್ತಾ ಇದೀವಿ. ಅದಕ್ಕೇನು ಬೆಂಕಿ ಹಚ್ಚಿಸ್ಬಿಡ? ಇಲ್ಲ ಇಲ್ಲ, ಆತರ ಏನಿಲ್ಲ ಸರ್. ಎಲ್ಲಾನ ಒಂದ್ ತಪ್ಪು ಗೋರಿ ಆಳುಗಳಕ್ಕೆನ ಕೊಟ್ಟು ಒಂದ್ ತಪ್ಪಗೇನು ಗುಡ್ಡೆ ಹಾಕಿಸಿ ಕಾಂಪೋಸ್ಟ್ ಮಾಡ್ತೀನಿ. ಪುನಃ ನೆಕ್ಸ್ಟ್ ಅದನ್ನೇ ಯಾವ್ದಕ್ಕೆ ಬೇರೆ ಫಸಲಿಗೆ, ಅದು ಕಬ್ಬಿಗೆ ಅಂತ ಆಗ್ತಿತ್ತಿಲ್ಲ, ಯಾವ್ದಕ್ಕೆ ಬೇರೆದಕ್ಕೆ ಹಾಕತ್ತೀನಿ. ಕುಮಾರ್, ಈಗ ಕಬ್ಬನ್ನು ಬೆಳೀತಾ ಇದ್ರಿ, ಪರಂಗಿಯನ್ನ 1 ಎಕರೆಗೆ ಬೆಳೀತಾ ಇದ್ರಿ. ನಮ್ಗೆ ಈಗ ಮುಖ್ಯವಾಗಿ ನೀವು ಮಾಡ್ತಾ ಇರತಕ್ಕಂಥದ್ದು ಈ ತರಕಾರಿ ಬೆಳೆಗಳು. ನಿಮಗೆ 8 ವರ್ಷದಿಂದ ಈ ತರಕಾರಿ ಬೆಳೆಗೆ ಬಂದೆ ಅಂತ ಹೇಳ್ತಾ ಇದ್ರಿ. ಈ 8 ವರ್ಷದಲ್ಲಿ ಅವಧಿನಲ್ಲಿ ಏನೇನೆಲ್ಲ ತರಕಾರಿ ಗಿಡಗಳನ್ನ, ತರಕಾರಿ ಬೆಳೆಯನ್ನ ಬೆಳೆದಿದ್ದೀರಿ? ಟೊಮೊಟೊ, ಹೀರೆ, ಬದನೆ, ಹಿಂಸಿ, ತಿನ್ನ ಸೌಂತೆ, ಇಷ್ಟನ್ನು ಬೆಳೆದೀನಿ ಸರ್. ಇಷ್ಟೆಲ್ಲ ಬೆಳೆಗಳನ್ನ ಬೆಳೀತಾ ಇದ್ರಿ, ಅಂದ್ರೆ ನೀವು ಇದನ್ನ ತರಕಾರಿಗೆ ಅಂತ ನಿಗದಿ ಮಾಡಿದಿರಲ್ಲ, ಅದೇ ಜಮೀನಲ್ಲಿ ಬೆಳೀತಾ ಇದ್ದೀರಾ, ಅಥವಾ ಬೇರೆ ಬೇರೆ ಬದಲಾಯಿಸ್ತಾ ಇರ್ತೀರ ಜಮೀನ? ಇವಾಗ ಸದ್ಯಕ್ಕೆ ಒಂದೇ ಇದ್ರಲ್ಲಿ ಮಾಡ್ತೀನಿ. ಮೊದ್ಲು ಬದಲಾಯಿಸ್ತೀನಿ, ಮೊದ್ಲು ಕಬ್ಬಿತ್ತು, ಅದ್ರ ಕಬ್ತಿರೋದ್ಮೇಲೆ ಅಲ್ಲೂ ಟೊಮಾಟೊ ಹಾಕತ್ತೀನಿ, ಈ ಚೂರು ಕಬ್ಬು ಹಾಕತ್ತೀನಿ, ಆತರ ಚೇಂಜ್ ಮಾಡ್ತಿರ್ತೀನಿ ಸರ್. ಇವಾಗ ಯಾಕೆ ಆತರ ಚೇಂಜ್ ಮಾಡ್ತಿದ್ರಿ, ಬದಲಾಯಿಸ್ತಿದ್ರಿ? ಒಂದೇ ತರ ಹಾಕೋ ಔಷಧಿ ಹೊಡೆದ್ರೆ ಫಸಲು ಒಂದೇ ಇದ್ರಲ್ಲಿ ತರಕಾರಿ ಬರಲ್ಲ ಸರ್. ಭೂಮಿ ಚೇಂಜ್ ಮಾಡ್ತಾ ಇರ್ಬೇಕು, ಅದರಿಂದ ಕಾಂಪೋಸ್ಟ್ ಇದ್ನ ಇದ್ ಮಾಡ್ಕೊ ಬೆಳಿತಿರೋದು. ಕೆಮಿಕಲ್ ಏನು ಜಾಸ್ತಿ ಕೊಡ್ತಿಲ್ಲ ಸರ್, ಕಡಿಮೆ ಆರ್ಗಾನಿಕಲ್ಲೇ ಮಾಡ್ತಿರೋದು. ಅಂದ್ರೆ ಬೆಳೆ ಬದಲಾವಣೆ ಮಾಡಿದಷ್ಟು ಮಣ್ಣಿನ ಫಲವತ್ತತೆ ಉಳ್ಕೊಳ್ಳುತ್ತೆ ಅಂತ? ಹೌದು ಸರ್. ತರಕಾರಿ ಬೆಳೆಗಳ ಗಿಡಗಳನ್ನ ಎಲ್ಲಿ ತರ್ತೀರಿ, ನಾಟಿ ಮಾಡೋ ಕ್ರಮನ ನಮಗೆ ತಿಳಿಸ್ಕೊಡಿ. ಕ್ರಮ ಅಂತೇನಿಲ್ಲ, ಆರಂಭ ಮಾಡ್ತೇವೆ, ಮತ್ತೆ ಸಾಲ ಹೊಡೆದು ಗಿಡ ನಮ್ಮ ಹತ್ರ ತಗತ್ತೀವಿ, ನಮ್ಮ ಭಾವ ಹತ್ರನೇ ತಗತ್ತೀವಿ, ಕುಮಾರ್ ನರ್ಸರಿಯಲ್ಲಿ ತಗತ್ತಿದ್ದೀವಿ ಸರ್. ಅಲ್ಲೇ ಹೇಳ್ಬಿಟ್ರೆ ಅಲ್ಲೇ ಕೊಡ್ತಾರೆ, ತಕೊಂಡ್ಬಂದು ನಾಟಿ ಮಾಡ್ತೀವಿ ಸರ್. ನಾಟಿ ಅಂದ್ರೆ ನರ್ಸರಿ ತಂದು ಸೀದಾ ಸೀದಾ ಏಕ ನಾಟಿ ಮಾಡ್ಬಿಡ್ತೀರಾ? ಇಲ್ಲ, ಒಂದಿನ ಮಡಿಕೊಂಡಿದ್ದು ನಾಟಿ ಮಾಡ್ತೀವಿ ಸರ್. ಯಾಕೆ ಮಾಡಬೇಕು? ಅದು ನಮ್ಮ ವಾತಾವರಣಕ್ಕೆ ಒಂದ್ಲಿ ಅಂತ, ಅದು ನರ್ಸರಿ ಒಳಗೆ ಇರುತ್ತ, ಅದು ತಕೊಂಡ್ ಒಂದಿನ 2 ದಿನ ನಮ್ಮ ಜಮೀನಲ್ಲಿ ಇಟ್ಕೊಂಡು ಆಮೇಲೆ ನಾಟಿ ಮಾಡ್ತೀವಿ ಸರ್. ಈಗ ಅದಕ್ಕೇನು ಉಪಚಾರ ಮಾಡಲ್ವಾ ನೀಡೋದಕ್ಕೆ ಮುಂಚೆ? ಇಲ್ಲ, ಉಪಚಾರ ಅಂದ್ರೆ ಏನೂ ಇಲ್ಲ. ಫಸ್ಟ್ ದನದ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಐತೆ, ಸುರಿದ್ಬಿಟ್ಟು ಹಂಗೆ ಮಣ್ಣು ಮುಚ್ಚಿಬಿಡ್ತೀವಿ. ಮಣ್ಣು ಮುಚ್ಚಿಬಿಟ್ಟು ಆಮೇಲೆ ನಾಟಿ ಮಾಡ್ತೀವಿ ಸರ್. ಅದು ಭೂಮಿ ಸಿದ್ಧತೆ ಮಾಡ್ಕೊಳ್ತೀರಿ ಒಪ್ಕೊಂಡೆ? ಆದ್ರೆ ಈ ಗಿಡಗಳನ್ನ ನೆಡೋದಕ್ಕೆ ಮುಂಚೆ ಈಗ ಬೀಜೋಪಚಾರ ಮಾಡ್ದಂಗೆ ಸಸ್ಯೋಪಚಾರ ಮಾಡಲ್ವಾ? ಸಸಿಗಳಲ್ಲಿ ಹುಳ ಉಪಟ ಇರ್ತದೆ, ಯಾವ್ದಾರ ರೋಗ ಇದ್ರೆ ಅದನ್ನ? ಇಲ್ಲ, ಆತರ ಏನು ಮಾಡಲ್ಲ ಸರ್. ಅಲ್ಲಿ ತಕೊಂಡ್ ಹಂಗೆ ನಾಟಿ ಮಡಗಿರ್ತೇವೆ ಅಷ್ಟೇ, ನರ್ಸರಿನ ತಕೊಂಡ್ ಮಡಗಿರ್ತೇವೆ. ಅದರಿಂದ ಮಾಮೂಲಿ ಆತರ ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಬಾಳು ಮುಚ್ಚಿಬಿಟ್ಟು ನಾಟಿ ಮಾಡ್ತೀವಿ. ಆಮೇಲೆ ಮುಂದಕ್ಕೆ ಅವರೆಲ್ಲ ನರ್ಸರಿ ಎಲ್ಲ ಮಾಡಿರ್ತಾರಲ್ಲ ಸರ್, ಅದರಿಂದ ನಾಟಿ ಮಾಡ್ತೀವಿ. ಒಂದೆರಡು ದಿನ ಇಟ್ಕೊಂಡು ಟೊಮೆಟೊ ಬೆಳೆಯನ್ನ ಗಿಡವನ್ನ ಆಗದಾದ್ರೆ ಅದರ ಅಂತರ ಮತ್ತೆ ಅದನ್ನ ಹೇಗೆ ಸಾಲ ಹೊಡ್ಕೊಂಡಿರ್ತೀರಿ ಹೇಳಿ? ಇವಾಗ ಸದ್ಯಕ್ಕೆ 5 ಅಡಿ ಸಾಲ ಹೊಡಿತಿರೋದು ಸರ್. ಮಳೆಗಾಲ ಆದ್ರೂ ಸರಿ, ಬೇಸಿಗೆ ಕಾಲ ಆದ್ರೂ, ಬೇಸಿಗೆ ಕಾಲ ಆದ್ರೆ ಕಡಿಮೆ ಹೊಡೆದು ಸಾಕು ಅಂತಾರೆ. ಅವಾಗಲೂ 5 ಅಡಿನೇ ಮಾಡಿದ್ದು, ಮಳೆಗಾಲಕ್ಕಾದ್ರೂ 5 ಅಡಿನೇ ಮಾಡಿದ್ದು ಸರ್. 5 ಅಡಿ ಸಾಲ ಹೊಡ್ಕೊಂಡು ಮಾಮೂಲಿ ಮಾಡ್ತೀವಿ ಸರ್. ಅದಕ್ಕೆ ಮಲ್ಚಿಂಗ್ ಪದ್ಧತಿ ಏನಾದ್ರು ಅಳವಡಿಸ್ಕೊಂಡಿದ್ದೀರಾ? ಇಲ್ಲ ಸರ್, ಆತರ ಏನು ಮಾಡಿಲ್ಲ, ಮಾಮೂಲಿ ಇದನ್ನೇ ಮಾಡ್ಕೊಂಡ್ರೆ. ಏರ್ ಮಡಿ ಮಾಡ್ಕೊಳ್ತೀರಿ, ಆ ಏರ್ ಮಡಿ ಮೇಲೆ ಪೈರ್ ಹಾಕೊಂಡು ಹೋಗ್ತೀವಿ ಅಷ್ಟೇ. ಪೈರ್ ಎಷ್ಟಡಿ ಅಂತರದಕ್ಕೆ ಮಾಡ್ತೀವಿ? 2 ಅಡಿಗೆ ಹಾಕ್ತೀವಿ ಸರ್. ಟೊಮಾಟೊ ಪೈರ್ ಆದ್ರೂ 2 ಅಡಿಗೆ, ಹೀರೆ ಪೈರ್ ಆದ್ರೂ 2 ಅಡಿಗೆ, ಆಗಲಾದ್ರೆ 3 ಅಡಿಗೆ ಹಾಕ್ತೀವಿ. ನಿಮಗೆ ತರಕಾರಿ ಬೆಳೆ ಅಂದ್ರೆ ಸಾಮಾನ್ಯವಾಗಿ ಈ ರೋಗ ರುಜಿನ ಜಾಸ್ತಿ, ಕೀಟಬಾಧೆ ಇವೆಲ್ಲ ಕಾಡ್ತಾ ಇರುತ್ತೆ. ಇಂಥದನ್ನೆಲ್ಲ ನೀವು ಹೇಗೆ ಗುರುತಿಸ್ತೀರಿ ಮತ್ತೆ ಅದಕ್ಕೆ ಏನ್ ಕ್ರಮ ತೆಗೆದುಕೊಳ್ತಾರೆ? ಸರ್, ಇವಾಗ ಸದ್ಯಕ್ಕೆ ಅಂದ್ರೆ ಆರ್ಗ್ಯಾನಿಕ್ ಅಲ್ಲಿ ಆದಷ್ಟು ಟ್ರೈ ಮಾಡ್ತೀನಿ ಸರ್, ಇಲ್ಲ ಅಂದ್ರೆ ಹುಣಸೆ ಅಂಗಡಿಗೆ ಹೋಗ್ಬೇಕು, ಕೆಮಿಕಲ್ ಗೆ ಹೋಗ್ಬೇಕು ಸರ್. ಆರ್ಗ್ಯಾನಿಕ್ ಅಲ್ಲಿ ಟ್ರೈ ಮಾಡ್ತೀನಿ ಅಂದ್ರಲ್ಲ, ಏನ್ ಟ್ರೈ ಮಾಡ್ತೀರಿ ಸ್ವಲ್ಪ ಹೇಳಿ? ಆರ್ಗ್ಯಾನಿಕ್ ಅಲ್ಲಿ ಅಂದ್ರೆ ಇದು ಮೈಸೂರಲ್ಲಿ ಇದೈತೆ ಕಂಪ್ನಿ ಐತೆ ಆರ್ಗ್ಯಾನಿಕ್ ಅಲ್ದು, ಅಲ್ಲೋ ತಕೊಬಂದು ಸ್ಪ್ರೇ ಮಾಡ್ತೀನಿ ಸರ್. ಅದು ಬೇರೆ ಕಂಪನಿಯಲ್ಲಿ ನೀವು ಅವಲಂಬಿತರಾಗಿದ್ದೀರಿ, ನೀವೇನು ಮಾಡ್ಕೊಳ್ಳೋದು ಅದಕ್ಕೆ? ಜೀವಾಮೃತ ಮಾಡಿ ಗೆಡ್ಗೊಯ್ತೀವಿ ಅಷ್ಟೇ, ಸ್ಪ್ರೇಗೇನು ಕೊಡಲ್ಲ ಸರ್. ಅದ ಜೀವಾಮೃತ ಮಾಡಿ ಇವಾಗಲೂ ಪಪ್ಪಾಯಿಗೂ ಇವಾಗಲೂ ಜೀವಾಮೃತ ಮಾಡೇ ಆಗ್ತಾ ಇರೋದು, ಬಟ್ ಏನು ಸ್ಪ್ರೇ ಏನು ಕೊಡಲ್ಲ ಸರ್. ಈ ಜೀವಾಮೃತ ಮಾಡ್ತೀವಿ ಅಂದ್ರಲ್ಲ, ಅದನ್ನ ಜೀವಾಮೃತ ಮಾಡೋ ವಿಧಾನ ಸ್ವಲ್ಪ ವಿವರವಾಗಿ ಹೇಳಿ. ಗಂಜಲ, ತೊಪ್ಪೆ, ಹಸಿಟು, ಯಾವ್ದಾರು ಒಂದು ದ್ವಿದಳ ದಂದ ಹಸಿಟು ಎಲ್ಲನೂ, ಬೆಲ್ಲ ಎಲ್ಲನೂ ಹಾಕಿ ಒಂದು ವಾರ ಡ್ರಮ್ಲಿಟ್ಟು ಆಮೇಲೆ ಗೆಡ್ಗೆ ಕೊಡ್ತೀನಿ ಸರ್. ಅದ ಹೇಗೆ ಇಡ್ತೀರಿ, ಅದ್ರ ಹೇಗೆ ಹಾಕ್ತೀರಿ, ಆ ವಿಧಾನವನ್ನ ಸ್ವಲ್ಪ ಹಂತ ಹಂತವಾಗಿ ಹೇಳಿ. ನಾವೇನ್ ಮಾಡ್ತೀವಿ ಸರ್, ಎಲ್ಲನೂ ಇವಾಗ ಗಂಜಲ ಬೇಕು, ಸ್ಟಾಕ್ ಇಟ್ಕೊಂಡಿರ್ತೀವಿ ಒಂದು ತಪ್ಪು, ಅದನ್ನೆಲ್ಲ ತೆಗೆದು ಡ್ರಮ್ಗೆ ಹಾಕ್ತೀವಿ. 20 ಲೀಟರ್ 200 ಲೀಟರ್ದ ಡ್ರಮ್ಗೆ ಹಾಕೊಂಡು ಮತ್ತೆ ಅದು ಒಂದು ವಾರ ಕೊಳಿಸಿ ಪುನಃ ಅದ ಮಾಮೂಲಿ ಗೆಡ್ಡೆಗೆ ಒಂದು ವಾರ ಬಿಟ್ಟು ಗೆಡ್ಡೆಗೆ ಹೋಯ್ತೀವಿ ಸರ್. ಅದು ಈಗ ಜೀವಾಮೃತ ಗೆಡ್ಡೆಗೆ ಹಾಕ್ತೀರಿ. ಈಗ ನೀವು ಸಾವಯವನ್ನ ಔಷಧಿಯನ್ನ ಕ್ರಿಮಿನಾಶಕ ಔಷಧಿಗಳನ್ನ ಬೇರೆ ಕಂಪ್ನಿಯಿಂದ ತಗೊಳ್ತೀರ, ಈಗ ನೀವು ಹೊಡಿತಾ ಇರತಕ್ಕಂಥ ಔಷಧಿ ಸಾವಯವದ್ದು ಅಂತ ನಿಮ್ಮ ಭರವಸೆ? ಹಾ, ಸಾವಯವದ್ದು ಬಿಟ್ಟು ಕೊಟ್ಟಿರೋ ತಕೊಂಬಂದು ಹೊಡಿತಾ ಇದ್ದೀನಿ ಸಾವಯವದ್ದು ಅಂತ, ಅದು ನಮಗೂ ಕನ್ಫರ್ಮ್ ಗೊತ್ತಿಲ್ಲ. ಅದು ಅಕಸ್ಮಾತ್ ಆಗಿಲ್ಲ ಅಂದ್ರೆ ಕೆಮಿಕಲ್ನ ಯೂಸ್ ಮಾಡ್ತೀನಿ ಸರ್. ಇವಾಗಲೂ ಒಟ್ಟಿನ ಭರವಸೆ ಇದೆ ನಿಮ್ಗೆ ಇದರಲ್ಲಿ ಹೋಗುತ್ತೆ ಅಂತ? ಹೋಗುತ್ತೆ ಅಂತ ಭರವಸೆ ಐತೆ ಸರ್. ಅಕಸ್ಮಾತ್ ಓನಿಲ್ಲ ಅಂದ್ರೆ ಮಳೆಯಿಂದ ಇದು ವೈರಸ್ ಗಿರಸ್ ಬತ್ತು ಅಂದ್ರೆ ಮಾಮೂಲಿ ಕೆಮಿಕಲ್ನೇ ತಕೊಂಡು ಯೂಸ್ ಮಾಡ್ತೀನಿ ಸರ್. ಇವಾಗ ಯಾವ್ದು ಉತ್ತಮ ಅಂತ ಅನ್ಸುತ್ತೆ, ಒಳ್ಳೆ ಫಲಿತಾಂಶ ಯಾವ್ದು ಕೊಡ್ತಾ ಇದೆ? ಫಲಿತಾಂಶ ಸದ್ಯಕ್ಕೆ ಇವಾಗ ಅಂದ್ರೆ ಆರ್ಗ್ಯಾನಿಕ್ ಅಲ್ಲದೆ ಕೊಡ್ತಿರೋದು ಸರ್. ಇವಾಗ ಕುಮಾರ್, ಇವಾಗ ಒಂದು ಇಡೀ 1 ಎಕರೆಗೆ ಟೊಮೆಟೊ ಹಾಕಿದ್ದೀನಿ ಅಂತ ಹೇಳಿದ್ರೆ, ಈಗ ಏನಾದ್ರು ನಿಮಗೆ ಒಂದು ಒಳ್ಳೆ ಬೆಲೆ ಸಿಕ್ಕರೆ ಒಳ್ಳೆಯದು, ಒಂದು ಬೆಳೆ ಬರಲಿಲ್ಲ ಸಿಗಲಿಲ್ಲ ಅಂತ ಅಂದರೆ ಅಂತ ಸಂದರ್ಭದಲ್ಲಿ ನಿಮಗೆ ಒಟ್ಟಾರೆಯಾಗಿ ಅದನ್ನ ಅಷ್ಟದ ಪ್ರಮಾಣ ಜಾಸ್ತಿ ಆಗ್ಬಿಡ್ತಲ್ಲ? ಅದು ಸರ್, ಟೊಮೊಟೊ ಒಂದೇ ಮಾತ್ರ 1 ಎಕರೆಗೆ ಹಾಕೋದು, ಬೇರೆ ಹೀರೆ ಆಗಲೇ ಆ ಥರ ಆದರೆ 1/2 ಎಕರೆಗೆ ಹೀರೆ ಹಾಕತ್ತೀನಿ, ಇನ್ನು 1/2 ಎಕರೆ ಆಗಲೇ ಹಾಕತ್ತೀನಿ, ಇನ್ನು 1/2 ಎಕರೆಗೆ ಬದನೆ, ಈ ರೀತಿ ಹಾಕತ್ತೀನಿ ಸರ್. ಬೇರೆ ಬೇರೆ ವಿವಿಧ ಬೆಳೆಗಳನ್ನ ಹಾಕಿರ್ತೀವಿ? ಹೌದು ಸರ್. ಟೊಮಟ ಆದ್ರೂ ಮಾತ್ರ 1 ಎಕರೆಗೆ ಒಂದೇ ಸಲ ಹಾಕೋದು ಸರ್. ಯಾಕಂಗ 1 ಎಕರೆಗೆ ಒಂದೇ ಸರಿಗೆ ಹಾಕ್ಬೇಕು ಅಂತ ಅನಿಸ್ತು? ಏನೆಲ್ಲ ಹಾಕ್ಬೇಕು ಅನಿಸ್ತು, ಟೊಮೆಟೊ ಇದ್ರೆ ರೇಟ್ ಸಿಗುತ್ತೆ ಅಂತ ಹಾಕ್ತೀವಿ, ಸೀಸನ್ ಐತಲ್ಲ ಅದರಿಂದ ಮಳೆ ಬೇರೆ ಕಡೆ ಹೊಡೆದು ಇದಾಗುತ್ತೆ ಅಂದ್ಬಿಟ್ಟು 1 ಎಕರೆಗೆ ಟೊಮೆಟೊ ಹಾಕಿದೀವಿ ಸರ್. ಬೇರೆ ಹೀರೆ, ಬದನೆ, ಹಾಗಲಕಾಯಿ, ಕಲ್ಲಂಗಡಿ ಇವೆಲ್ಲ ಬೆಳೆದಿದ್ದೀನಿ ಅಂತ ಹೇಳಿದ್ರಲ್ಲ, ಅದನ್ನೆಲ್ಲ ಮಾರುಕಟ್ಟೆಗೆ ಏನ್ ಮಾಡ್ತೀರಿ ಸರ್? ಮಾಮೂಲಿ ನೆನೆಗೂಡು ಮಾರುಕಟ್ಟೆಗೆ ಹಾಕ್ತೀನಿ ಸರ್. ಹೀರೆ ಆಗ್ಲೇ ಏನೇ ಬಂದ್ರು ಜಾಸ್ತಿ ಅಂದ್ರೆ ಮೈಸೂರಾಗ APMC ಗೆ ಹಾಕ್ತೀವಿ. ಜಾಸ್ತಿ ಬಂದ್ರೆ ನಾವು ಹಾಕದೇ ಒಂದು ಸ್ವಲ್ಪ ಸ್ವಲ್ಪ ಅಲ್ವಾ, 1/2 ಎಕರೆ ಅಲ್ವಾ, ಅದರಿಂದನೂ ನೆನೆಗೂಡಿಗೆ ಹಾಕ್ತೀವಿ ಸರ್. ಮಾರ್ಕೆಟ್ ನಾವೇ ತಕೋ ಹಾಕ್ತೀವಿ ಸರ್. ಏನ್ ಇದುವರೆಗೆ ನೀವು ಮಾಡಿದಂತ ಈ ತರಕಾರಿ ಬೆಳೆಗಳಲ್ಲಿ ಒಳ್ಳೆ ಆದಾಯವನ್ನ ಕಂಡುಕೊಂಡಿದ್ದೀರಾ? ಈರಲ್ಲಿ ಕಂಡಿದ್ದೀವಿ ಸರ್, ಟೊಮೊಟೊಲ್ಗೆ ಇಲ್ಲ, ಬಟ್ ಈರಲ್ಲೇ ಆದಾಯ ಐತೆ ಸರ್. ಮತ್ತೆ ಟೊಮೊಟೊದ ಆದಾಯ ಇಲ್ಲ ಅಂತೀರಿ, ಮತ್ತೆ 1 ಎಕರೆಗೆ ಹಾಕ್ಬಿಟ್ಟಿದಿರಲ್ಲ ಕುಮಾರ್, ಅದು ಲಾಸ್ಟ್ ಖರ್ಚರು ಲಾಸ್ಟ್ ಸಿಗುತ್ತೆ ಸರ್. ಒಂದು 5 ರೂಪಾಯಿಗೆ ಹೋದ್ರು ಖರ್ಚರ ನಾವ್ ಏನ್ ಖರ್ಚು ಮಾಡಿರ್ತೀವಿ ಅಷ್ಟರು ಸಿಗುತ್ತೆ. ಈರ ಹಾಕಿದ್ರೆ ಜಾಸ್ತಿ ಮೇಂಟೈನ್ ಮಾಡಕ್ ಆಗಲ್ಲ, ಆಳ್ಗಳು ಕೇಳುತ್ತೆ, ವೈರು ಸಿಕ್ಕಾಪಟ್ಟೆ ಕೇಳುತ್ತೆ, ಅದರಿಂದ ಟೊಮೊಟೊ ಆಳ್ಗಳು ಆಳ್ಗಳು ಕರ್ಕತ್ತೀವಿ, ಬಟ್ ಏನಾದ್ರೆ ಇಳುವರಿ ಲಾಸ್ಟ್ ಸಿಗುತ್ತೇನೆ ಅಂತ ಮಾಡ್ತೀವಿ ಸರ್. ಟೊಮೊಟೊಲ್ಲಿ ಕ್ರಮವಾಗಿ ನೀವು ಅದನ್ನ ಫಸಲು ಬರೋ ತನಕ ಏನೇನೆಲ್ಲ ನೀವು ಕ್ರಮ ವಹಿಸ್ತೀರಿ ಅನ್ನೋದನ್ನ ಸ್ವಲ್ಪ ಹೇಳ್ಬಿಡಿ ಸರ್. ಮಾಮೂಲಿ ಹೀರೇನ ಅಷ್ಟೇನೆ ಸರ್, ಉಳುಮೆ ಮಾಡ್ತೀವಿ ಮತ್ತೆ ಅದು ಮೇಕೆ ಹಬ್ಬಿಸ್ಬೇಕು ಸರ್. ಅದು ಅದೇ ಹೀರೆ ಬಳ್ಳಿ ಅದನ್ನೆಲ್ಲ ಮೇಲೆ ಹಬ್ಬಿಸ್ಬೇಕು ಅಂದ್ರೆ ನೀವು ಹೇಗೆ ಅದಕ್ಕೆ? ಅದೇ ಮಾಮೂಲಿ ಪೋಲ್ ಐತಲ್ಲ ಸರ್, ಟೊಮೊಟೊ ಪೋಲ್ ಐತಲ್ಲ, ಅದರಲ್ಲೇ ದೊಡ್ಡ ತಂದಿರ್ತೀವಲ್ಲ, ಅದನ್ನೇ ನಾ ಇದು ಮಾಡಿ ಸಾಲ ಎಲ್ಲ ಬಿಟ್ಟು ಮಾಡಿ ಪುನಃ ಕರಿವೇರ್ ಐತೆ, ಕರಿವೇರ್ ತೆಗೆದು ಅಡ್ಬಡ್ಲೆ ಎಲ್ಲ ಚಪ್ರ ನೇಯ್ದು ಆಮೇಲೆ ಇದು ಮಾಡೋದು ಸರ್. ಅದು ಅದಕ್ಕೆಲ್ಲ ತುಂಬಾ ವೆಚ್ಚ ಆಗುತ್ತಲ್ಲ? ಹೌದು ಸರ್, ಅದಕ್ಕೋಸ್ಕರನೇ ಅದು ಕಡಿಮೆ ಆಗತ್ತೆ ಇರೋದು, ಇಲ್ಲಾಂದ್ರೆ ಅದು 1 ಎಕರೆಗೆ ಹಾಕ್ಬೋದಾಯ್ತು, ಅದರಿಂದ ಅದು 1/2 ಎಕರೆ 1/2 ಎಕರೆ ಹಾಕೊಳ್ಳೋದು, ಹೀರೆ ಆಗಲೇ ಅದು. ಈಗ ಒಂದ್ಸರಿ ನೀವು ಕಂಬ ಎಲ್ಲ ನೆಟ್ಟಿ ಅದನ್ನ ಬಳ್ಳಿ ಗಿಡಗಳನ್ನ ಹಬ್ಬಿಸ್ತಿರಲ್ಲ, ಅದೇ ರೀತಿ ಆಗಲ ಈ ತರ ಬಳ್ಳಿಯ ತರಕಾರಿಗಳನ್ನ ಹೇಗೆ ನಿರಂತರವಾಗಿ ನೀವು ಮಾಡಬಾರ್ದು? ನಿರಂತರ ಮಾಡಕ್ ಆಗಲ್ಲ ಸರ್, ಅದು ಸಮಟ್ಟೆ ಗೆದ್ಲು ತಿನ್ಕೊಂಡಿರುತ್ತೆ ಅದು ಪೋಲ್ನೆಲ್ಲ, ನಿಮಗೆ 1/2 ಗಂಟೆ ಒಂದೇ ಬೆಳೆಗೆ ಮಾತ್ರ ಆಗೋದು, ಅದು 2ನೇ ಬೆಳೆಗೂ ಹಿಂಸ ಆಗುತ್ತೆ. ಆಮೇಲೆ ಪೋಲ್ ಎಲ್ಲ ಪೂರ್ತಿ ತೆಗೆದು ಬಿಡ್ತೀರಿ? ಪೂರ್ತಿ ತಗೊಂಡ್ಬಿಟ್ಟು ಉಳುಮೆ ಮಾಡಿಸ್ತೀವಿ ಸರ್, ಪುನಃ ಬೇರೆ ಯಾವ್ದಾದ್ರು ಬೆಳೆ ಹಾಕತ್ತೀವಿ. ಬೆಳೆ ಬದಲಾವಣೆ ಮಾಡ್ತಾ ಇರ್ತೀರಾ? ಹೌದು ಸರ್, ಒಂದೇ ತರ ಏನು ಮಾಡಲ್ಲ, ಬೇರೆ ಬದಲಾವಣೆ ಮಾಡ್ತಿರ್ತೀವಿ ಸರ್. ಕುಮಾರ್, ಇವಾಗ ತರಕಾರಿ ಆಗ್ಬೋದು ಕಬ್ಬಾಗ್ಬೋದು ನಿರಂತರವಾಗಿ ಸಮಗ್ರವಾದ ಕೃಷಿಯನ್ನ ನಡೆಸ್ತಾ ಇದ್ದಾರೆ, ಇದ್ರ ಜೊತೆಗೆ ನಿಮ್ಗೆ ಬೇರೆ ಏನೇನೆಲ್ಲ ಕೃಷಿ ಪೂರಕವಾದ ಚಟುವಟಿಕೆ ಮಾಡ್ತಾ ಇದಾರೆ? ದನ ಕರುಗಳೈತೆ ಅಷ್ಟೇ, ಇನ್ನೇನು ಜಾಸ್ತಿ ಏನಿಲ್ಲ ಸರ್. ದನ ಕರುಗಳೈತೆ. ಎಷ್ಟಿದಾವೆ? 4 ರಾಸು ಐತೆ ಸರ್. ಜಮೀನಿಗೆ ಬೇಕಾದ ಕೊಟ್ಟಿಗೆ ಗೊಬ್ಬರ ನಿಮ್ಮ ರಾಸುಗಳಲ್ಲೇ ಸಾಕಾಗುತ್ತಾ? ಇಲ್ಲ ಸರ್, ನಮ್ಮದವ್ರು ಸಾಕಾಗುತ್ತೆ, ಬಟ್ ಬೇಕು ಅಂದ್ರೆ ಬೇರೆಯವ್ರ ತಪ್ಪು ತಗತೀವಿ ಸರ್. ಕರಾವಿಗೆಲ್ಲ ಏನ್ ಮಾಡ್ತೀರಿ? ಹಾಲು ಮಾಮೂಲಿ ಐತೆ ಸರ್, ನಾಟಿ ಹಸು ಐತೆ, ಇಲತಿ ಹಸುನು ಐತೆ. ಅಂದ್ರೆ ಮನೆಗೆ ಮಾತ್ರ ಬಳಸ್ತೀರಾ? ಇಲ್ಲಮ್ಮ, ನಾಟಿ ಹಸು ಮಾತ್ರ ಮನೆಗೆ ಬಳಸ್ತೀವಿ, ಇಲ್ಲತ್ತೆ ಡೈರಿಗೆ ಹಾಕ್ತೀವಿ ಸರ್. ಎಷ್ಟು ಕೊಡುತ್ತೆ ಅದು? ಇಲತ್ತೆ 4 ಲೀಟರ್ 4.5 ಕೊಡುತ್ತೆ ಸರ್. ಅದರಲ್ಲೂ ಕೂಡ ನಿಮ್ಗೆ ದಿನಚರಿಗೆ ಬೇಕಾದಂತ ಖರ್ಚು ವೆಚ್ಚಕ್ಕೆ ಬೇಕಾದಂತ ಆದಾಯ ದೊರೆಯುತ್ತಾ ಇದೆ? ಹೌದು ಸರ್. ಅದು ಇದನ್ನೆಲ್ಲ ಯಾರು ನೋಡ್ಕೊಳ್ತಾರೆ? ಮನೇಲಿ ಯಾರಾದ್ರೂ ನೋಡಿ ನಮ್ಮ ಊರ್ ಸಿಟ್ಟೆ ಯಾವಾಗ್ಲೂ ಜಮೀನ್ ಇರ್ತೀವಿಲ್ಲ ಸರ್, ನಾವೇ ನಿನ್ನ ಮೇಯಿಸ್ತಿರ್ತೀವಿ, ನಾವೇ ನೋಡ್ಕೋತೀವಿ, ನಾವೇ ಸಾಯಂಕಾಲನಾಗ ಇದು ಮಾಡ್ತೀವಿ. ನಿಮ್ಗೆ ಈ ಕೃಷಿ ಜೀವನದಲ್ಲಿ ನಿರಂತರವಾಗಿ ಆದಾಯನು ಕಾಣ್ತಾ ಇರ್ತೀರಿ, ಮಧ್ಯದಲ್ಲಿ ನಷ್ಟನೂ ಕಾಣ್ತಾ ಇರ್ತೀರಿ. ತೀರಾ ನಷ್ಟ ಆಯ್ತು ಅಂದಾಗ ಯಾವ್ದಾದ್ರು ಒಂದು ಬೆಳೆನಲ್ಲಿ ನೀವು ತಕ್ಷಣ ಅದನ್ನ ನಷ್ಟನ ಸರಿ ದೂಗಿಸ್ಕೋಬೇಕು ಅಂದ್ರೆ ಏನ್ ಮಾಡ್ತೀರಿ? ಅದಕ್ಕೋಸ್ಕರ ಬೇರೆ ಯಾವ್ದಾರು ಒಂದು ಬೆಳೆ ಹಾಕೊಂಡಿರ್ತೀವಿ, ಈರನ ಆಗಲನ ಯಾವ್ದಾರು ಹಾಕೊಂಡಿರ್ತೀವಿ. ಈಗ ಟೊಮೊಟೊ ಒಂದು ಎಕರೆ ಹಾಕಿದೀವಿ, ಒಂದ್ ಅರ್ಧ ಎಕರೆ ಈರನ ಆಗಲನ ಹಾಕಿರ್ತೀವಿ, ಅದರಲ್ಲೇ ಸಂಪಾದಿಸ್ಬೇಕು. ಇನ್ನೇನ್ ಮಾಡಕಾಗ್ತದೆ ಸರ್? 7 ವರ್ಷ 8 ವರ್ಷ ಕೃಷಿ ಜೀವನ ಮಾಡ್ತಾ ಇದ್ದೀರಿ, ಈಗ 27 ವರ್ಷ, ಈಗ ಈ ಜೀವನದಲ್ಲಿ ನಿಮಗೆ ತೃಪ್ತಿ ಇದೆಯಾ? ಸದ್ಯಕ್ಕೆ ಐತೆ ಸರ್. ಇವಾಗ ITI ಮಾಡಿದೀನಿ ನಾನು, ಅಲ್ಲಿ ಕೆಲಸ ಮಾಡ್ಕೊಂಡಿದ್ರೆ ನನಗೆ ಚೆನ್ನಾಗಿ ಒಳ್ಳೆ ಸಂಬಳ ಬರ್ತಿತ್ತು. ಸಹಪಾಠಿಗಳೆಲ್ಲ ಎಲ್ಲೆಲ್ಲೋ ಕೆಲಸ ಸೇರ್ಕೊಂಡಿರ್ತಾರೆ, ಮಧ್ಯದಲ್ಲಿ ಭೇಟಿ ಮಾಡ್ತಾ ಇರ್ತಾರೆ. ಆಗ ಅವ್ರ ಜೀವನವನ್ನ ನಿಮ್ಮ ಜೀವನವನ್ನ ಕಂಡ್ಕೊಂಡಾಗ ಯಾರಿಗೆ ಹೆಚ್ಚು ತೃಪ್ತಿ ಅಂತ ಅನಿಸುತ್ತೆ? ತೃಪ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ ಅದು ಈಗ ನಾನು ಅಲ್ಲ, ನಾನು ಕೇಳ್ತಾ ಇರೋದು ಯಾರಿಗೆ ಆದಾಯ ಅಲ್ಲ, ಆದಾಯ ಇದ್ದವರೆಲ್ಲ ತೃಪ್ತಿ ಆಗಿರಲ್ಲ, ಯಾರಿಗೆ ತೃಪ್ತಿ ಅಂತ ಅನ್ಸುತ್ತೆ ಸರ್? ನಾವು ಜಮೀನ್ಲೇ ಮಾಡ್ಬೇಕು ಅಂತ ಇಷ್ಟಪಡ್ತಿರೋದು ಸರ್. ಅದು ನಾವು ಅಪ್ಪ ಅಮ್ಮ ಯಾವಾಗ್ಲೂ ಜಮೀನ್ಲೇ ಇರ್ತಾರಲ್ವ, ಅದರಿಂದ ನಾವು ಜಮೀನ್ಲೇ ಮಾಡ್ತಾ ಇರೋದು ಅಂತ. ಅವರು ಕಷ್ಟ ಆಗಬಾರ್ದು ಅಂತ ಜಮೀನ್ಗೆ ಬಂದಿರೋ ಸರ್. ನಿಮ್ಮದ್ಗೆ ಒಬ್ಬನೇ ಮಗ ಅನ್ನೋದು ಒಂದು, ನಿಮ್ಮ ಅಪ್ಪ ಅಮ್ಮಗೆ ಸಪೋರ್ಟ್ ಆಗಿರ್ಬೇಕು, ನೀವು ಕೃಷಿಯನ್ನ ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ದೀರಿ. ಹೌದು ಸರ್. ಕುಮಾರ್, ಈಗ ನೀವು ಬಂದು 8 ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅದಕ್ಕೆ ಮುಂಚೆ ನಿಮ್ಮ ತಂದೆಯವರು ಮಾಡ್ತಾ ಇದ್ರು, ಅದರಲ್ಲಿ ನೀವು ಪಾಲ್ಗೊಳ್ತಾ ಇದ್ರಿ. ನಿಮ್ಮ ತಂದೆಯವ್ರ ಕಾಲದಲ್ಲಿ ಅವ್ರು ಮಾಡ್ತಾ ಇರುವಂತಹ ಒಂದು ಕೃಷಿ ಪದ್ಧತಿಗೂ ಈಗ ನೀವು ಮಾಡ್ತಾ ಇರತಕ್ಕಂತಹ ಒಂದು ಕೃಷಿ ಪದ್ಧತಿಗೂ ಏನು ವ್ಯತ್ಯಾಸ ಅಂತ ನಿಮ್ಗೆ ಅನಿಸ್ತಾ ಇದೆ ಸರ್? ಅವಾಗ ಅದು ಅವಾಗ ಒಂದೇ ಬೆಳೆ ಅವ್ರು ಬೆಳೀತಾ ಇದ್ದು, ಇವಾಗ ತರಕಾರಿಗೆ ಬಂದಿದ್ದೀವಿ. ಅವ್ರು ಮೊದಲು ಮಾರುಕಟ್ಟೆಗೆ ಅಂದ್ರೆ ಮೈಸೂರು RMC ಮಾತ್ರ ಹೋಗ್ತಿರೋ ಅಷ್ಟೇ, ಸೂರ್ಯಕಾಂತಿ ತಗೊಂಡು ತರಕಾರಿ ಏನು ಬೆಳೀತಿದ್ದಿಲ್ಲ. ಇವಾಗ ನಾವು ಜಮೀನು ಬಂದ್ಮೇಲೆ ನಾವು ತರಕಾರಿ ಬೆಳ್ಕೊಂಡು ನಾವು ಮಾರ್ಕೆಟ್ಗೆ ಹೋಗ್ತಿದ್ದೀವಿ ಸರ್. ನೀವೇ ಸ್ವತಃ ಹೋಗಿ ಬೆಲೆ ಎಲ್ಲ ತಿಳ್ಕೊಂಡು ಒಂದು ಉತ್ತಮ ಬೆಲೆಗೆ ನೀವು ಮಾರಾಟ ಮಾಡ್ತೀರಿ? ನಷ್ಟ ಆಗದೇ ಇರೋ ರೀತಿ? ನಷ್ಟ ಆದ ರೀತಿ ಮಾಡ್ತೀವಿ ಸರ್. ಸಾವಯವ ಪದ್ಧತಿನಲ್ಲಿ ತರಕಾರಿ ಬೆಳಿತೀನಿ ಅಂತ ಹೇಳ್ತಿರಲ್ಲ, ಇದು ನಿಮ್ಗೆ ಒಳ್ಳೆ ಇಳುವರಿ ಬರ್ತಾ ಇದೆಯಾ? ಒಳ್ಳೆ ಇಳುವರಿ ಬರ್ತಾ ಇದೆ ಸರ್. ಅಂದ್ರೆ ಈಗ ನಿಮ್ಗೆ ರಾಸಾಯನಿಕ ಪದ್ಧತಿಯನ್ನ ಅಳವಡಿಸಿಕೊಂಡಿರ್ತಕ್ಕಂತ ಅವರ ಜಮೀನಲ್ಲಿ ಬೆಳಿತಕ್ಕಂತ ಬೆಳೆಗೂ ನಿಮ್ಗೂ ಇಳುವರಿ ಸಮವಾಗಿ ಬರ್ತಿದೆಯಾ, ಅಥವಾ ನಿಮ್ಗೆ ಇಲ್ಲ ನನಗೆ ಸ್ವಲ್ಪ ಕಡಿಮೆ ಆಗಿದೆ, ಅಥವಾ ನನಗೆ ಸಾವಯವ ಪದ್ಧತಿನಲ್ಲೇ ಜಾಸ್ತಿ ಆಗಿದೆ ಅಂತ ಏನಾರು ಅನಿಸ್ತಾ ಇದೆಯಾ? ಇಲ್ಲ, ಸಾವಯವ ಪದ್ಧತಿಲೇ ಜಾಸ್ತಿ ಆಗಿದೆ ಸರ್. ಅವ್ರಿಗಿಂತ ರಾಸಾಯನಿಕಿಂತ ಬೆಳೀತಾ ಇದಾರಲ್ಲ, ಅವ್ರಕ್ಕಿಂತ ಜಾಸ್ತಿ ಬರ್ತಾ ಇದೆ ಸರ್. ಹಾಗಾದ್ರೆ ನಿಮ್ಮನ್ನ ನೋಡಿ ಯಾಕೆ ಅವರು ಸಾವಯವ ಪದ್ಧತಿಗೆ ಮರಳಬಾರದು? ಅದು ಅವ್ರವ್ರ ಇಷ್ಟ ಸರ್, ನಾವು ಹೇಳಕ್ಕಾಗಲ್ಲ, ನಾವು ಸಾವಯವ ಮಾಡಿ ಅಂತ ಹೇಳಕ್ಕಾಗಲ್ಲ ಸರ್. ಅವ್ರ ಭೂಮಿ ರಾಸಾಯನಿಕ ಒಂದ್ ಕಡೆ ಇರುತ್ತೆ. ನಾವು ಕುಮಾರ್, ಒಂದು ಸರಾಸರಿ ನೀವು ವರ್ಷದಲ್ಲಿ ಈ ತರಕಾರಿ ಬೆಳೆ ಆಗ್ಬೋದು, ಕಬ್ಬು ಬಿಡಿ, ಕಬ್ಬು ವಾರ್ಷಿಕ ಬೆಳೆ, ಈ ತರಕಾರಿ ಬೆಳೆನಲ್ಲಿ ನೀವು ಎಷ್ಟು ಸರಾಸರಿ ಒಂದು ಆದಾಯ ಮಾಡ್ತಾ ಇದ್ದೀರಿ ಅಂತ ಕೇಳ್ಬೋದಾ? ಅದು ರೇಟ್ ಸಿಕ್ತಂಗೆ ಸರ್, ಅದು ರೇಟ್ ಯಾವಂಗ ಯಾವಾಗ ಸಿಗುತ್ತೆ ಆ ರೀತಿ ಆಗುತ್ತೆ ಸರ್. ಅದು ಅಂದಾಜು ರೈಟ್ ಇದ್ದ ಮೇಲೆ ಡಿಪೆಂಡ್ ಸರ್. ಅದು ಯಾವ್ದೇ ಆದ್ರೆ ಈಗ ರೈಟ್ 4 ರೂಪಾಯಿ 5 ರೂಪಾಯಿ ಆದ್ರೆ ಕೈನಿಂದ ಹೋಗುತ್ತಾ, ಸರಾಸರಿ ಒಂದು 1.5 ಲಕ್ಷ ರೂಪಾಯಿ ಆಗುತ್ತೆ ಸರ್. ಅಂದ್ರೆ ನೀವು 1 ಎಕರೆನಲ್ಲಿ ಬೆಳೀತಕ್ಕಂತ? 1 ಎಕರೆದಲ್ಲಿ ಸರ್ ತರಕಾರಿ. ಇನ್ನು ಕಬ್ಬು ಪರಂಗಿ ಇದನ್ನ ಬಿಟ್ಟು 1 ಎಕರೆ ತರಕಾರಿನಲ್ಲಿ ನಿಮ್ಗೆ ಖರ್ಚೆಲ್ಲ ಕಳೆದು 1-1.5 ಲಕ್ಷ ಆದಾಯ ಬರುತ್ತೆ. ಇದೆಲ್ಲ ನಿಮ್ಮ ಕುಟುಂಬ ನಿರ್ವಹಣೆಗೆ ಸಾಕು ಅನ್ಸುತ್ತಾ? ಸಾಕು ಸರ್, 3 ಸಿಟಲ್ವಾ ಸಾಕು ಸರ್. ಇನ್ನು ಬೇಕು ಅನ್ಸುತ್ತೆ, ಬಟ್ ಏನಾದ್ರೂ ರೈಟ್ ನಿಂದ ಒಳ್ಳೆ ಬೆಳೆ ಸಿಕ್ಕರೆ ಇನ್ನೂ ಜಾಸ್ತಿ ಸಿಗುತ್ತೆ ಸರ್. ಕುಮಾರ್, ಯಾರಾದರೂ ಕೃಷಿಕರು ನಿಮ್ಮಂತ ಯುವಕರು ಈ ಕಾರ್ಯಕ್ರಮವನ್ನು ಕೇಳಿ ನಾವು ಕೂಡ ಕುಮಾರ್ ಅವ್ರ ಜೊತೆ ಮಾತಾಡಬೇಕು, ಅವರ ಕೃಷಿ ಜೀವನದ ಅನುಭವವನ್ನು ತಿಳ್ಕೊಬೇಕು ಅಂತ ಹೇಳಿದ್ರೆ ಅವ್ರಿಗಾಗಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಒಂದು 3 ಬಾರಿ ಹೇಳಿ. 8548030616. ನಿಧಾನವಾಗಿ ಕನ್ನಡದಲ್ಲಿ ಇನ್ನೊಮ್ಮೆ ಹೇಳಿ. 85 48 0 33 6 1 6. 8548030616. ಒಳ್ಳೇದು ಕುಮಾರ್, ಇದುವರೆಗೆ ನಿಮ್ಮ ಕೃಷಿ ಭೂಮಿಯಲ್ಲಿ ನಡೀತಕ್ಕಂತಹ ತರಕಾರಿ ಬೆಳೆಯ ಕೃಷಿ ಚಟುವಟಿಕೆಗಳ ಬಗ್ಗೆ ತಿಳಿಸಿದ್ದೀರಿ, ಹಾಗೆ ಪರಂಗಿ ಪಪ್ಪಾಯ ಕೃಷಿಯನ್ನು ಕೂಡ ಪ್ರಾರಂಭ ಮಾಡಿದ್ದೀರಿ. ಒಳ್ಳೇದಾಗ್ಲಿ, ಒಳ್ಳೆ ಆದಾಯವನ್ನು ನೀವು ಗಳಿಸ್ಲಿ ಅಂತ ಹೇಳ್ತಾ ನಮ್ಮ ಮಾತುಕತೆಯನ್ನು ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ತೋಟಗಾರಿಕೆ ಬೆಳೆಗಳ ಕೃಷಿ ಹಾಗೂ ಮಾರುಕಟ್ಟೆಯ ಅನುಭವ ಈ ಕುರಿತು ನಂಜನಗೂಡು ತಾಲೂಕು ಮುದ್ದಹಳ್ಳಿಯ ಕೃಷಿಕ MN ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು SC ಹೇಮಕುಮಾರ್. ಈಗ ಕೇಳಿ ಕೃಷಿ ಲೋಕ, ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ತರಕಾರಿ ಕೃಷಿಗಳಲ್ಲಿ ಕಾಲಕಾಲಕ್ಕೆ ನೀರು, ಗೊಬ್ಬರ ನೀಡಿ ಆರೈಕೆ ಮಾಡಬೇಕಾದ ಅಗತ್ಯ ತೀರಾ ಅನಿವಾರ್ಯ ಆಗಿರುತ್ತೆ.

ಒಟ್ಟಿನಲ್ಲಿ ಮಳೆಗಾಲದಲ್ಲಿನ ಕಳಲೆ ಮಾತ್ರ ತಿನ್ನೋದಕ್ಕೆ ಯೋಗ್ಯ. ನಗರವಾಸಿಗಳಿಗೆ ಅಪರೂಪವಾದ, ಯುವ ಜನಾಂಗಕ್ಕೆ ಅಪರಿಚಿತ ಕಳಲೆ ಆಗಾಗ ಕಾಡುವ ಹೊಟ್ಟೆ ನೋವಿಗೆ ಔಷಧ ಕೂಡ ಹೌದು. ಪ್ರತಿ ವರ್ಷ ಒಂದಷ್ಟು ಜನ ಕಳಲೆ ವ್ಯಾಪಾರದಲ್ಲಿಯೇ ತೊಡಗಿ ಒಂದಷ್ಟು ಹಣ ಗಳಿಸ್ತಾರೆ. ಹಳದಿ ಬಿದಿರಿನ ಕಳಲೆ ಅಡುಗೆಗೆ ಸೂಕ್ತವಲ್ಲ ಅಂತ ಕೂಡ ಹೇಳ್ತಾರೆ. ಒಟ್ಟಾರೆ ಕೃಷಿಗೆ ಪೂರಕವಾದ ಬಿದಿರನ್ನು ಅಡುಗೆಯ ಉದ್ದೇಶದಿಂದ ಕಡಿಯೋದು ಮಾತ್ರವಲ್ಲ, ಮುಂದಿನ ಪೀಳಿಗೆಗೂ ಕೂಡ ಉಳಿಸುವ ಬೆಳೆಸುವ ಪ್ರಯತ್ನವಾಗಿ ಕಳಲೆಯ ಸಂರಕ್ಷಣೆ ಕೂಡ ನಡೀಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕೃಷಿಯಲ್ಲಿ ಖುಷಿ ಕಾಣಬೇಕಾದಂತಹ ಯುವ ಪೀಳಿಗೆ ನಗರಗಳತ್ತ ಮುಖ ಮಾಡಿ ಹೋಗ್ತಾ ಇರೋದು ಸರ್ವೇ ಸಾಮಾನ್ಯವಾಗಿದೆ. ಆದರೆ ಕೃಷಿಯಲ್ಲಿರುವ ಖುಷಿಯನ್ನು ಕಂಡವರು ಸಾಕಷ್ಟು ಜನ ಇದ್ದಾರೆ. ಇಂಥವರಲ್ಲಿ ಕುಂದಾಪುರ ತಾಲೂಕಿನ ಚಿತ್ತೂರು ವಿಭಾಗದ ಮೇಲಹೊಸೂರಿನಲ್ಲಿ ವಾಸಿಸುತ್ತಿರುವಂತಹ ಚಂದ್ರಶೇಖರ ಶೆಟ್ಟಿ ಅವರು ಕೂಡ ಒಬ್ಬರು. ಇವರು 2004 ಕೃಷಿಗೆ ಪಾದಾರ್ಪಣೆ ಮಾಡಿದ್ರು. ತಮ್ಮ 4 ಗೆಳೆಯರನ್ನು ಸೇರಿಸಿಕೊಂಡು ಸ್ವಾಮಿ ಕಂಬಳಗದ್ದೆ ಪ್ರಗತಿ ಬಂಧು ತಂಡವನ್ನು ರಚಿಸಿಕೊಂಡು ಹಿಡುವಳಿ ಯೋಜನೆಯನ್ನು ಹಾಕ್ಕೊಂಡು ಹಂತ ಹಂತವಾಗಿ ಪ್ರಗತಿ ಪಥದಲ್ಲಿ ಸಾಗ್ತಾ ಇದ್ದಾರೆ. ಇವರು 200 ರೆಡ್ ಲೇಡಿ ತಳಿಯ ಪಪ್ಪಾಯಿ ಗಿಡಗಳನ್ನ ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರ ಇಲ್ಲಿಂದ ತರಿಸಿ ನಾಟಿ ಮಾಡಿದ್ರು. ದಿನ ಕಳೆದಂತೆ ಗಿಡಗಳು 6 ಫಲ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ವು. ಈಗ ತಿಂಗಳಿಗೆ 6 ಪಪ್ಪಾಯಿ ಮಾರಾಟ ಮಾಡ್ತಾ ಇದ್ದಾರೆ. ಇದರಿಂದ ಅವರು ತಿಂಗಳಿಗೆ 3,600 ನಿವ್ವಳ ಲಾಭ ಪಡಿತಾ ಇದ್ದಾರಂತೆ. ಹೀಗೆ ಕ್ರಮೇಣ ನಾಟಿ ಮಾಡಿದ 1 ವರ್ಷ 6 ₹52,000 ಮೌಲ್ಯದ ಪಪ್ಪಾಯಿ ಹಣ್ಣುಗಳನ್ನ ಇವರು ಮಾರಾಟ ಮಾಡಿದ್ದು, ಸಾಗಾಟದ ಖರ್ಚು ಮತ್ತು ಕೀಟನಾಶಕದ ಖರ್ಚು ಸೇರಿ 15,000 ಖರ್ಚು ಮಾಡಿದ್ದು, ಇವರಿಗೆ ಸಿಕ್ಕಿರುವಂತಹ ಲಾಭ ₹37,000 ಅಂತ ಬಹಳ ಹೆಮ್ಮೆಯಿಂದ ಹೇಳ್ತಾರೆ. ಇವರು ಹೇಳೋದು ಏನಂದ್ರೆ, ಯಾವುದೇ ಕೃಷಿಕಾಗಲಿ ಕೃಷಿ ಮಾಡೋದಕ್ಕೆ ಮುಂಚೆ ಕೃಷಿ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು, ಹಾಗೂ ಪ್ರಗತಿಪರ ರೈತರನ್ನ ಭೇಟಿ ಮಾಡಬೇಕು, ಆಗ ಕೃಷಿಯಲ್ಲಿ ಮುಂದೆ ಬರಬಹುದು ಅಂತ. ಇವರ ಪ್ರೇರಣೆಯಿಂದ ಇವರ ಅನೇಕ ಗೆಳೆಯರು ಕೂಡ ಈಗ ಕೃಷಿಯನ್ನು ಆರಂಭ ಮಾಡಿದ್ದಾರಂತೆ. ಇದರಿಂದ ನನ್ನ ಗೆಳೆಯರಿಗೂ ಕೂಡ ನಾನು ಸ್ಫೂರ್ತಿಯಾಗಿದ್ದೇನೆ ಅಂತ ಇವರು ಬಹಳ ಹೆಮ್ಮೆಯಿಂದ ಹೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ಕೃಷಿ ಚಟುವಟಿಕೆಯಲ್ಲಿ ಗದ್ದೆ ಬೇಸಾಯ ಮಾಡೋದು ಅಂದರೆ ಎಲ್ಲ ಪ್ರದೇಶದಲ್ಲೂ ಕೂಡ ಬಹಳ ಕಷ್ಟದ ಕೆಲಸ. ಈಗಿನ ಯುವಕರಂತೂ ಗದ್ದೆ ಬೇಸಾಯವನ್ನು ಮರೆತು ಪೇಟೆ ಪಟ್ಟಣಗಳಲ್ಲಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿ ಜೀವನ ಸಾಗಿಸೋದ್ರ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಇದಕ್ಕೆ ಒಂದು ಕಾರಣ ಅಂದರೆ ಗದ್ದೆ ಬೇಸಾಯದ ಕೆಲಸ ಕಾರ್ಯಗಳು, ಖರ್ಚು ವೆಚ್ಚಗಳು ಅಂತಲೇ ಹೇಳಬಹುದು. ಆದರೆ ಗದ್ದೆ ಬೇಸಾಯದಲ್ಲಿ ಹೊಸ ತಂತ್ರಜ್ಞಾನಗಳನ್ನ ಆವಿಷ್ಕಾರ ಮಾಡಿಕೊಂಡ್ರೆ ಗದ್ದೆ ಭೂಮಿಯು ಉಳಿಯೋದಕ್ಕೆ ಸಾಧ್ಯ ಅಂತಾರೆ ಸೋಮವಾರಪೇಟೆ ತಾಲೂಕು ಗಣಗೂರು ಗ್ರಾಮದ ಭಾನುಪ್ರಕಾಶ್ ಅವರು. ಇವರು 6 ಗದ್ದೆ ಬೇಸಾಯದಲ್ಲಿ ತೊಡಗಿಕೊಂಡಿದ್ದಾರೆ. ಗದ್ದೆ ಬೇಸಾಯಕ್ಕೆ ಹಾಕಿರೋ ಬಂಡವಾಳನೇ ಜಾಸ್ತಿ, ಆದರೆ ಲಾಭ ಕಡಿಮೆ ಬಂತು. ಕೂಲಿ ಆಳಿನ ಸಮಸ್ಯೆ, ಬಂಡವಾಳ ಸಮಸ್ಯೆ ಅಂತ ಇವರು ಅಂದುಕೊಳ್ಳೋ ಹೊತ್ತಿಗೆ ಶ್ರೀ ಬೇಸಾಯದ ಬಗ್ಗೆ ಒಂದು ಪ್ರಾತ್ಯಕ್ಷಿಕೆ ತರಬೇತಿ ನಡೀತು. ಇವರು ಅದರಲ್ಲಿ ಹೋಗಿ ಗದ್ದೆ ಬೇಸಾಯ ಹೇಗೆ ಮಾಡಬಹುದು ಅನ್ನೋದನ್ನು ಕಲ್ತ್ಕೊಂಡ್ರು. ಸರಿ, ಇವರು ಮುಂಗಾರಿನಲ್ಲಿ ಗುತ್ತಿಗೆಗೆ ಬೇಸಾಯ ಮಾಡೋದಕ್ಕೆ ಗದ್ದೆ ಭೂಮಿಯನ್ನು ನೀಡದೆ ತಾನೇ ಸ್ವತಃ ಬೇಸಾಯ ಮಾಡೋದಕ್ಕೆ ಮುಂದಾದರು. ಮೊದಲು ಇವರಿಗೆ ಇದರಲ್ಲಿ ನಂಬಿಕೆ ಇರಲಿಲ್ಲ. ಆದರೂ ಕೃಷಿ ಅಧಿಕಾರಿಗಳ ಸಲಹೆ ಮೇರೆಗೆ 2 ಶ್ರೀ ಬೇಸಾಯದ ನಿಯಮ ಪ್ರಕಾರ ಬೇಸಾಯವನ್ನು ಮಾಡಿದ್ರು. ಇವರು ಸಸಿಗೆ ಅಂತ 61 ಬಿತ್ತನೆ ಬೀಜ ಉಪಯೋಗಿಸಿದ್ರು. ಇವರ ಗದ್ದೆ ಬೇಸಾಯಕ್ಕೆ ಒಟ್ಟು ಖರ್ಚಾಗಿದ್ದು ಅಂದರೆ ಭೂಮಿ ತಯಾರಿ, ನೀರಾವರಿ, ರೋಗ ಕೀಟಗಳ ನಿಯಂತ್ರಣ, ಗೊಬ್ಬರ, ಕೂಲಿಯಾಳು, ಒಕ್ಕಣೆ, ಕಟಾವು, ಕಳೆ ನಿಯಂತ್ರಣ ಇದೆಲ್ಲದಕ್ಕೂ ಸೇರಿ ₹14,000. ಆದರೆ ಫಸಲು ನೋಡಿದರೆ 34 ಭತ್ತ ಬಂತು. ಅದು ಮಾರಾಟ ಆಗಿದ್ದು ₹35,000. ಅದೇ ಗುತ್ತಿಗೆಗೆ ಜಾಗ ನೀಡಿದ್ರೆ ಇವ್ರಿಗೆ ಸಿಗ್ತಾ ಇದ್ದಿದ್ದು ₹10,000. ಕೇವಲ ಭತ್ತದಿಂದ ₹15,000 ಲಾಭ ಮತ್ತು ಒಣಹುಲ್ಲಿನಿಂದ ₹12,000 ಲಾಭ ಬಂದಿದೆಯಂತೆ. ಆದ್ದರಿಂದ ಭಾನುಪ್ರಕಾಶ್ ಅವರು ಬೇರೆ ರೈತರಿಗೊಂದು ಕಿವಿ ಮಾತು ಹೇಳ್ತಾರೆ. ಏನಂದರೆ, ನಿಮ್ಮ ಭೂಮಿನ ನೀವೇ ಉಳಿಸ್ಕೊಳ್ಳಿ, ದಯವಿಟ್ಟು ಬೇರೆಯವ್ರಿಗೆ ಗುತ್ತಿಗೆಗೆ ಮಾತ್ರ ಕೊಡಬೇಡಿ ಅಂತ. ಮಳೆಗಾಲ ಆರಂಭ ಆಯಿತು ಅಂದರೆ ಪ್ರಕೃತಿಯಲ್ಲಿ ವಿವಿಧ ಆಕಾರ ಬಣ್ಣಗಳ ಪುಟ್ಟ ಛತ್ರಿಗಳು ರಾತ್ರಿ ವೇಳೆಗೆ ಹುಟ್ಟಿ ಬೆಳಗ್ಗೆ ನೋಡುಗರ ಕಣ್ಣಿಗೆ ಹಬ್ಬವನ್ನುಂಟು ಮಾಡಿ ಮರೆಯಾಗ್ತವೆ.

ಹೊಲಕ ಬಂಗಾರದಂಥ ಬೆಳಿ ಬೆಳಿಯುದಕ್ಕ.